ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಐದು ಸಂಗತಿಗಳು ಇದ್ದದ್ದು ಕಂಡು ಬರ್ತದೆ. ಅಸ್ಥಿ, ಭಾತಿ, ಪ್ರಿಯಂ, ನಾಮ, ರೂಪ. ಅವ್ರು ಹೇಳ್ತಾರೆ, ಉಪೇಕ್ಷ್ಯ ನಾಮ ರೂಪೇ ದ್ವೇ. ಈ ನಾಮ ಮತ್ತು ರೂಪಗಳನ್ನ ಕೊಂಚ ಕಾಲ ನಾವು ಬದಿಗಿರಿಸಿದ್ದು ನೋಡಿದ್ದಾದರೆ, ಆಫ್ಟರ್ ಆಲ್ ಬದಿಗಿರಿಸ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಬಾರ್ದು. ಏಕೆಂದ್ರೆ ಆ ನಾಮ ರೂಪಗಳನ್ನು ನಾವೇ ನಮ್ಮದೇ ಆದ ಭಾವನೆಗಳಿಂದ ಅಲ್ಲಿ ಮೂಡಿಸುತ್ತೇವೆ. ಅಲ್ಲಿ ಏನು ಇರೋದಿಲ್ಲದು ನಾವು ಕೊಟ್ಟಿರ್ತೇವೆ. ಹೀಗಾಗಿ ದಿ ವ್ಯಾಲ್ಯೂ ಫಾರ್ ನೇಮ್ ಅಂಡ್ ದಿ ವ್ಯಾಲ್ಯೂ ಫಾರ್ ಫಾರ್ಮ್ ಬೋತ್ ಆರ್ ದಿ ಕಾನ್ಸೆಪ್ಟ್ ಆಫ್ ದ ಮೈಂಡ್. ನಾವು ಏನು ಮನಸ್ಸಿನಲ್ಲಿ ಮೌಲ್ಯವನ್ನು ತೂಕ ಮಾಡ್ತೀವಿ ಅದೇ ಮೌಲ್ಯವನ್ನು ಅದಕ್ಕೆ ಕೊಡ್ತೇವೆ ನಾವು. ಹೀಗಾಗಿ ನಾಮರೂಪಗಳು ನಮ್ಮ ಮನಸ್ಸಿನಿಂದನೇ ಹೋಗಿರ್ತವೆ, ಸ್ವಲ್ಪ ಸಮಯ ಮನಸ್ಸಿನಿಂದ ವಾಪಸ್ ಹೊಂದ್ಕೋದು. ಹಾಗೆ ಮಾಡಿದ್ದಾದರೆ ಸಚ್ಚಿದಾನಂದ ತತ್ಪರ, ಅಲ್ಲಿ ಏನು ನಮಗೆ ಲಭ್ಯವಾಗ್ತದೆ ಅದು ಸತ್ ಚಿತ್ತ ಆನಂದ ಮಾತ್ರ ಅಲ್ಲಿ ಲಭ್ಯವಾಗ್ತದೆ. ಈ ಪ್ರಕಾರ ಎಲ್ಲೆಲ್ಲಿ ನೋಡ್ತೀವೋ ಅಲ್ಲೆಲ್ಲ ನಾಮರೂಪ ವಿಡ್ರಾ ಮಾಡ್ಕೊಂಡ್ಬಿಡು, ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದ. ಸಮಾಧಿ ಸರ್ವದಾ ಕೃತೆ ಸರ್ವದಾ ಕುರಿಯಾದ. ನಾಮರೂಪಗಳನ್ನು ಬಿಟ್ಟುಕೊಟ್ಟು ನೋಡು, ಯಾವಾಗ ಎಲ್ಲೆಲ್ಲಿ ನೋಡ್ತೀಯೋ ಅದೆಲ್ಲ ನಿನಗೆ ಸಮಾಧಿ ಸ್ಥಿತಿಯೇ ಕಂಡು ಬರುತ್ತೆ. ಹೊರಗೆ ಕಣ್ಣು ಮುಚ್ಚಿದ್ರೆ ಒಳಗಡೆ ಸಮಾಧಿ, ಕಣ್ ತೆಗೆದ್ರೆ ಹೊರಗೆ ಸಮಾಧಿ ಅಂತ ಎರಡು ಭಾಗಗಳನ್ನು ಮಾಡಿದ್ದಾದರೆ, ಒಳಗೆ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿ, ಹೊರಗೆ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿ. ಒಳಗೆ ಸವಿಕಲ್ಪ ಸಮಾಧಿಯಲ್ಲಿ ಮತ್ತೆ ಎರಡು ಭಾಗವನ್ನು ಮಾಡಿ ದೃಶ್ಯವನ್ನು ಅನುಸರಿಸಿಕೊಂಡು ಸವಿಕಲ್ಪ ಸಮಾಧಿ, ಶಬ್ದವನ್ನು ಅನುಸರಿಸಿಕೊಂಡು ಸವಿಕಲ್ಪ ಸಮಾಧಿ, ಆನಂತರ ಸ್ವರೂಪದಲ್ಲಿ ನಿಲ್ಲುವ ಮೂಲಕವಾಗಿ ನಿರ್ವಿಕಲ್ಪ ಸಮಾಧಿ. ಇನ್ನು ಹೊರಗಡೆ ಬಹಿಗಿ, ಹಾಗೆ ಅದರ ಹೊರಗೂ ಕೂಡ ಎಲ್ಲೆಲ್ಲಿ ಯಾವಾಗ ಯಾವಾಗ ಯಾವ್ಯಾವ ರೀತಿಯಾದಂತಹ ನಮಗೆ ವಸ್ತುಗಳು ಎಲ್ಲ ಕಂಡು ಬರ್ತವೆ ಅಲ್ಲೆಲ್ಲವೂ ಕೂಡ ನಾವು ನಾಮರೂಪಗಳನ್ನು ಬಿಟ್ಕೊಟ್ಟು ನಾವು ಸಚ್ಚಿದಾನಂದ ಸಾಕ್ಷಿ ರೂಪದಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ಅಸಂಗ ಸಚ್ಚಿದಾನಂದ ಸ್ವಪ್ರಬೋಧ ದ್ವೈತಮರ್ಜಿತ ಅಸ್ಮೀತಿ ಶಬ್ದವಿದ್ದೋಯಂ ಸಮಾಜ ಸವಿಕಲ್ಪಕ. ಹೊರಗಡೆ ಇರುವಂತಹ ಎಲ್ಲ ನಾಮರೂಪಗಳಲ್ಲಿಯ ಸತ್ಯತ ನಾವು ಬಿಟ್ಟುಕೊಟ್ಟು ನೋಡಿದ್ದಾದರೆ ಅಲ್ಲಿ ಕಂಡು ಬರುವಂತದ್ದು ಸತ್ ಚಿತ್ತ ಆನಂದ ಅಸ್ಥಿ ಭಾತಿ ಪ್ರಿಯ. ಅಲ್ಲಿರುವಂತಹದ್ದು ಅಸ್ಥಿ ಭಾತಿ ಪ್ರಿಯಂ ಇಸ್ ನಥಿಂಗ್ ಬಟ್ ಸತ್ ಚಿತ್ತ ಆನಂದ, ಅದೇ ಬ್ರಹ್ಮ. ವರೆಗೂ ಬ್ರಹ್ಮ, ಒಳಗೆ ಈಗ ಹೊರಗೆ ನಾವು ದೃಶ್ಯದಿಂದ ಬ್ರಹ್ಮ ಅನ್ಕೋದ್ವಿ, ಅದೇ ರೀತಿ ಹೊರಗೆ ಶಬ್ದಗಳು ಕೇಳಿ ಬರ್ತವೆ, ಆ ಮೂಲಕವಾಗಿ ನಾವು ಬ್ರಹ್ಮನ ಹತ್ರ ಹೋಗ್ಬೋದು. ಈ ಪ್ರಕಾರವಾಗಿ ನಿರ್ವಿಕಲ್ಪ ಸಮಾಧಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ಲಿಕ್ಕಾಗ್ತದೆ. ಸ್ವಾನುಭೂತಿ ರಸಾವೇಶಾತ ದೃಶ್ಯ ಶಬ್ದ ಅನುಪೇಕ್ಷಿತ. ದೃಶ್ಯಗಳನ್ನ ಶಬ್ದಗಳನ್ನ ನಾವು ಅನುಸರಿಸಿಕೊಂಡು ನೋಡಿದ್ದೆ ಆದರೆ ನಾವು ಸ್ವಾನುಭವದಲ್ಲಿ ನಿಂತು ಸಚ್ಚಿದಾನಂದನನ್ನು ಆನಂದಿಸಿ ಬರ್ತದೆ. ಇದು ಹೊರಗೆ ನಿರ್ವಿಕಲ್ಪ ಸಮಾಧಿ. ಈಗ ಒಳಗೆ ಮಾಡೋದು ಶ್ರೇಷ್ಠವೋ ಹೊರಗೆ ಮಾಡೋದು ಶ್ರೇಷ್ಠವೋ, ಹೃದಯ ಭಾಗ್ಯ ದೇಶೇಪಿ ಯಸ್ಮಿನ್ ಕಸ್ಮಿಶ್ಚ ವಸ್ತುನಿ, 26ನೇ 27ನೇ ಶ್ಲೋಕ. ಹೃದಯ ಭಾಗ್ಯ ದೇಶೇಪಿ ಯಸ್ಮಿನ್ ಕಸ್ಮಿಶ್ಚ ವಸ್ತುನಿ ಸಮಾಧಿ ರಾಜ್ಯ ಸನ್ಮಾತ್ರಾತ್ ನಾಮರೂಪ ಪೃಥಕೃತಿ. ಹೃದಯ ಭಾಗ್ಯ ದೇಶೇಪಿ ಯಸ್ಮಿನ್ ಕಸ್ಮಿಶ್ಚ ವಸ್ತುನಿ ಸಮಾಧಿ ರಾಜ್ಯ ಸನ್ಮಾತ್ರಾತ್ ನಾಮರೂಪ ಪೃಥಕೃತಿ. ಹೃದಯದಲ್ಲಿ ಹೇಗೆ ಅಂದ್ರೆ ಅಂತಃಕರಣದಲ್ಲಿ ಹೇಗೆ ಅಂದ್ರೆ ನಮ್ಮ ಒಳಗೆ ನಾವು ಹೇಗೆ ಈವರೆಗೂ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿನ ಮಾಡಿದ್ವೋ ಅದೇ ಅಭ್ಯಾಸವನ್ನ ಹೊರಗೂ ಕೂಡ ಹೃದಯ ಇವ ಬಾಹ್ಯ ಹೊರಗೆ ಹೊರಗೆ ಕೂಡ ಬಾಹ್ಯ ದೇಶ ಅಪಿ ಯಸ್ಮಿನ್ ಕಸ್ಮಿಶ್ಚ ವಸ್ತು ಯಸ್ಮಿನ್ ಕಸ್ಮಿಶ್ಚ ವಸ್ತು ಅದು ಏನೇ ಇರ್ಬೋದು ಯಾವ ವಸ್ತುವೇ ಇರ್ಬೋದು ಮಿಂಚು ಅಂತೆ ಮಿಂಚು ನಾಮರೂಪ ಆ ಮಿಂಚು ನಾಮರೂಪ ತಗ್ಗಿ ಆ ಮಿಂಚು ಅಂತ ಕರಿತಾ ಇದ್ವಲ್ಲ ಅಲ್ಲಿ ಏನು ಉಳಿತು ಇದೆ ತೋರ್ತದೆ ಉದ್ಗಾರ ಮಾಡಿದ್ರು ಓ ಪ್ರಿಯ ಮೋದ ಪ್ರಮುಖ ಯಸ್ಮಿನ್ ಕಸ್ಮಿಶ್ಚ ವಸ್ತು ನೀ ಮಳೆ ಇರ್ಬೋದು ಗುಡುಗಿರ್ಬೋದು ಶಬ್ದ ಸಿಡಿದಿರ್ಬೋದು ಶಬ್ದ ಮಿಂಚಿರ್ಬೋದು ದೃಶ್ಯ ಮಳೆ ಇರ್ಬೋದು ದೃಶ್ಯ ಧಗಧಗ ಬೆಂಕಿ ಉರಿತಿರ್ಬೋದು ಕಾಡಿನಲ್ಲಿ ದೃಶ್ಯ ಶಬ್ದ ದೃಶ್ಯ ದೃಶ್ಯ ಶಬ್ದ ಅವುಗಳನ್ನು ಅನುಸರಿಸಿಕೊಂಡು ಬದಿಗೆ ಇಟ್ಟು ಏನು ಅಂತ ನೋಡಿದ್ಯಾದ್ರೆ ಸತ್ತ ಚಿತ್ತು ಆನಂದ ಹೌದಾ ಭಾಗ್ಯ ದೇಶೇಪಿ ಯಸ್ಮಿನ್ ಕಸ್ಮಿಂಚ ವಸ್ತುನಿ ಸಮಾಧಿ ಆದ್ಯ ನೀನು ಸಮಾಧಿಯಲ್ಲಿ ನಿಂತು ಬಿಡ್ತೀಯ ಸತ್ ಮಾತ್ರ ಏನು ಸಮಾಧಿ ಅದು ಸತ್ ಚಿತ್ತ ಆನಂದ ಮಾತ್ರವಾಗಿ ಉಳಿದ್ಬಿಡ್ತೀಯ ನಾಮರೂಪ ಪೃಥಕೃತಿ ನಾಮರೂಪಗಳನ್ನ ಬೇರೆ ಮಾಡಿ ಬಿಟ್ಟಿದೀಯಾ ಏರಿಯುವ ಹರಿಗೆ ಕೂಡ ನಾವು ಈ ಸಮಾಧಿಯನ್ನ ಅನುಸರಿಸಲಿಕ್ಕೆ ಬರ್ತದೆ ಅಖಂಡೈಕರ ಸಂವಸ್ತು ಸಚ್ಚಿದಾನಂದ ಲಕ್ಷಣ ಇತ್ತವಿಚ್ಛಿನ್ನ ಚಿಂತೇಯಂ ಸಮಾಧಿರ್ಮಧ್ಯಮೋ ಭವೇತ್ ಅಖಂಡೈಕರ ಸಂವಸ್ತು ಸಚ್ಚಿದಾನಂದ ಲಕ್ಷಣ ಇತ್ಯವಿಚ್ಛಿನ್ನ ಚಿಂತೇಯಂ ಸಮಾಧಿರ್ಮಧ್ಯಮೋ ಭವೇತ್ ಈಗ ಹೊರಗಿನಿಂದ ಒಂದು ಶಬ್ದ ಕೇಳಿಸ್ತದೆ ಏನು ಅಖಂಡೈಕ ರಸ ಶಬ್ದ ಕೇಳಿಸ್ತದೆ ಅಖಂಡೈಕ ರಸಂ ಈ ಶಬ್ದವನ್ನ ಅನುಸರಿಸಿಕೊಂಡು ಆ ಶಬ್ದವನ್ನ ನಾಮರೂಪವನ್ನ ಬದಿಗೆ ಸರಿಸಿದ್ದಾದರೆ ಸಚ್ಚಿದಾನಂದ ಲಕ್ಷಣ ಅಲ್ಲಿ ಏನು ಉಳಿತದೆ ಸತ್ತು ಚಿತ್ತ ಆನಂದ ಉಳಿತದೆ ಈ ಪ್ರಕಾರವಾಗಿ ಅವಿಚ್ಛಿನ್ನ ಚಿಂತೆಯಂ ಬಿಟ್ಟು ಬಿಡದೆ ಇದೇ ಧ್ಯಾನದಲ್ಲಿ ಇದ್ದದ್ದೇ ಆದರೆ ಮಧ್ಯಮ ಸಮಾಧಿ ಭವೇತ್ ಇದಕ್ಕೆ ಎರಡನೇ ಸಮಾಧಿ ಅಂತ ಕರೀತಾರೆ ಮೊದಲನೇದ್ದು ದೃಶ್ಯವನ್ನು ಅನುಸರಿಸಿ ಸಮಾಧಿ ಎರಡನೇದ್ದು ಅದು ಮಧ್ಯಮ ಮಧ್ಯಮ ಅಂದ್ರೆ ಎರಡನೇದ್ದು ಎರಡನೇದ್ದು ಅಂದ್ರೆ ಮಧ್ಯಮ ಏನದು ಎರಡನೇದ್ದು ಶಬ್ದ ಅನುಸರಿಸಿಕೊಂಡು ಸಮಾಧಿ ಸ್ತಬ್ಧಿ ಭಾವೋ ರಸಾಸ್ವಾದಾತ್ ತೃತೀಯ ಪೂರ್ವವನ್ಮತಃ ಏತೈ ಸಮಾಧಿ ಷಡ್ಭಿ ನ ನಯೇತ್ ಕಾಲಂ ನಿರಂತರಂ. Let you live a long life only in samadhi. ನಿರಂತರಂ ಕಾಲಂ ನಯೇತ್, ಎಲ್ಲಿವರೆಗೂ ನೀ ಇರ್ತೀಯೋ ಅಲ್ಲಿವರೆಗೂ ಕಾಲವನ್ನು ಕಳಿ. ಹೆಂಗೆ? ಹೆಂಗೆ? ಸಮಾಧಿಯಲ್ಲಿ ತಬ್ಧೀಭಾವ ರಸಾಸ್ವಾದಾತ್ ತೃತೀಯ ಪೂರ್ವವತ್ ಮತಃ. ಮುಂಚೆ ನಾವು ಹೇಳಿದ್ಯೋ ಹೇಗೆ ಹೇಳಿದ್ಯೋ ಅದೇ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಪೂರ್ವವತ್ ಮತಃ, ಈ ಮುಂಚಿತವಾಗಿ ನಾವು ಹೇಗೆ ಹೇಳಿದ್ದೇವೋ ಅದೇ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ, ಸ್ತಬ್ಧೀಭಾವ ರಸಾಸ್ವಾದಾತ್, ಏನನ್ನೂ ಏಕರಿಂದಲೂ ಅಂಟಿಸಿಕೊಳ್ಳದೆ ಯಾವ ವಿಶೇಷಣಗಳನ್ನು ಜೋಡಿಸಿಕೊಳ್ಳದೆ ತಾನೇ ತಾನಾಗಿ ತನ್ನಂತೆಯೇ ಇರುವ ಈ ಸ್ಥಿತಿ, ಇದು ಅಮೃತದ ರಸ, ಅಮೃತ ರಸದ ಆನಂದವನ್ನು ಅನುಭವಿಸುವಂತಹ ಸ್ಥಿತಿ. ರಸಾಸ್ವಾದ ನಿರ್ವಿಕಲ್ಪ ಸಮಾಧಿ, ಒಳಗಿಂದ ಹೊರಗಿಂದ, ಒಳಗಿಂದಾಯ್ತು ಹಲವಾಗ್ಲೇ, ಇದು ಹೊರಗಿಂದ ಗೊತ್ತಾಯ್ತಾ. ಏತೈ ಸಮಾಧಿಭಿ ಷಡ್ಭಿ, ಈ ಪ್ರಕಾರವಾಗಿ ಆರು ಸಮಾಧಿಗಳಿಂದ ಯಾವ್ದಾದ್ರು ಅಂತೀವ, ಮತ್ತೆ ಆರು ಮಾಡ್ಕೊಂಡು ಕೂಡ್ಬೇಡ, ಯಾರು ಅಂತೀವ. ಕಾಲಂ ನಯೇತ, ನಿನ್ನ ಕಾಲವನ್ನು ಕಳೆ. ನಿರಂತರಂ, ಎಲ್ಲಿವರೆಗೂ ದೇಹ ಇರ್ತದೋ ಅಲ್ಲಿವರೆಗೂ ನೀನು ಸಮಾಧಿಯಲ್ಲಿರ್ತೀಯ. ದೇಹ ಇದೆಯೋ ಇಲ್ಲೋ ಅದು ಅದು ಆ ಪ್ರಶ್ನೆಯೇ ಬರೋದಿಲ್ಲ ಇಲ್ಲಿ. ಈ ಪ್ರಕಾರ ನಿನ್ನ ಶೇಷ ಕಾಲವನ್ನು ಇದೇ ರೀತಿಯಲ್ಲಿ ನೀನು ಕಳೆಯತಕ್ಕದ್ದು ಅಂತೇಳಿ ಸಮಾಧಿಯ ವಿಚಾರವಾಗಿ ಈ ಆರು ಸಂಗತಿಗಳನ್ನು ತಿಳಿಸ್ತಾ ಆ ಪ್ರಕರಣವನ್ನು ಮುಕ್ತಾಯ ಮಾಡಿ ಈಗ 30ನೇ ಶ್ಲೋಕದಲ್ಲಿ ದೇಹಾಭಿಮಾನೇ ಗಲಿತೆ ವಿಜ್ಞಾತೇ ಪರಮಾತ್ಮನೇ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ದೇಹಾಭಿಮಾನೇ ಗಲಿತೆ ವಿಜ್ಞಾತೇ ಪರಮಾತ್ಮನೇ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ಏನಾಗ್ತಾರೆ, ದೇಹ ಅಭಿಮಾನೇ ಗಲಿತೆ, ಯಾವ ಸ್ವರೂಪದ ಜ್ಞಾನವು ಇಲ್ಲದೇ ಇದ್ದರಿಂದಾಗಿ ಅಜ್ಞಾನ ಸಮಯದಲ್ಲಿ ದೇಹದಲ್ಲಿ ನಾನು ಎನ್ನುವ ತಪ್ಪು ತಿಳುವಳಿಕೆ ನನಗಾಗಿತ್ತೋ ಅದು ಈಗ ಹೋಯಿತು. ಯಾಕೆ? ಸ್ವರೂಪ ಅಂದರೆ ಏನು? ಸ್ವರೂಪದ ಅರಿವು ಸ್ಪಷ್ಟವಾಯಿತು. ಏನು ಸ್ವರೂಪದ ಅರಿವು? ಅರಿವೇ ನಾನು ಎನ್ನುವುದೇ ಸ್ವರೂಪದ ಅರಿವು. ನಾನು ಅರಿವು, ಅರಿವು ಮಾತ್ರ. ಆ ಸ್ಪಷ್ಟತೆ ಇಲ್ಲದೇ ಇದ್ದರಿಂದಾಗಿ ದೇಹದಲ್ಲಿ ಅನವಶ್ಯಕವಾಗಿ ನಾನು ಎನ್ನುವ ಭಾವವನ್ನು ಬೆಳೆಸ್ಕೊಂಡಿದ್ದೆ, ಅದು ತಪ್ಪು ತಿಳುವಳಿಕೆ. ಕಾರಣ ಏನು ತಪ್ಪು ತಿಳುವಳಿಕೆಗೆ? ಅಜ್ಞಾನ, ಸ್ವರೂಪದ ಅಜ್ಞಾನ. ಅದು ಹೋಯ್ತೀಗ. ಗಲಿತೆ ವಿಜ್ಞಾತೆ ಪರಮಾತ್ಮನಿ, ಆ ಪರಮಾತ್ಮನೇ ನಾನು ಎನ್ನುವ ಸ್ಪಷ್ಟತೆ ನನಗೆ ಮೂಡಿದೆ. ಈ ಕ್ಷಣದಲ್ಲಿ ಮನಸ್ಸು ಎಲ್ಲಿರಬೇಕು? ಎಲ್ಲಿರಬೇಕು ಅನ್ನೋ ಸಂಕಲ್ಪಿಸುವ ನಾನು ಯಾರು? ಎಲ್ಲಿದೆಯೋ ಅಲ್ಲಿದೆ ಅದು. ಅದಕ್ಕೆ ಎಲ್ಲಿರ್ಬೇಕಾಗಿತ್ತು? ಅಲ್ಲಿದೆ. ಎತ್ರ ಎತ್ರ ಮನಃ ಯಾತಿ, ಅದು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿ ಆ ಮನಸ್ಸು ಹೋಗ್ತಾ ಇದ್ರು ಕೂಡ ನನಗೆ ಸಮಸ್ಯೆನೇ ಇಲ್ಲ. ತತ್ರ ತತ್ರ ಸಮಾಧಿ, ತತ್ರ ತತ್ರ ಸಮಾಧಯ. ಎತ್ರ ಎತ್ರ ಮನೋಯಾತಿ, ಎಲ್ಲೆಲ್ಲಿ ಮನಸ್ಸು ಹೋಗ್ತದೋ ಅಲ್ಲೆಲ್ಲ ನಾ ಹೋಗಿರೋದಿಲ್ಲ, ನಾನು ಸಮಾಧಿಸ್ತನಾಗಿ. ಹೂವಿನ ಕಡೆಗೆ ಮನಸ್ಸು ಹೋಯಿತು, ನಾನು ಸಮಾಧಿಸ್ತನೇ ಆಗಿದ್ದೇನೆ. ಆ ಹೂವನ್ನು ಬಿಟ್ಟುಕೊಟ್ಟು ಕೆಂಪು ಹೂವಿನ ಹತ್ರ ಮನಸ್ಸು ಹೋಯಿತು, ಅಲ್ಲಿ ನಾನು ಸಮಾಧಿಸ್ತನೇ ಆಗಿದ್ದೇನೆ. ಮನಸ್ಸು ಯಾವುದೇ ಕ್ಷೇತ್ರದ ಕೆಲಸ ಮಾಡ್ತಾ ಇರಲಿ, ಅದಕ್ಕೂ ನನಗೆ ಸಂಬಂಧ ಇಲ್ಲ, ನಾನು ನನ್ನ ಸ್ವರೂಪದಲ್ಲೇ ಇದ್ದೇನೆ. ತತ್ರ ತತ್ರ ಸಮಾಧಯ. ಈ 30ನೇ ಶ್ಲೋಕದ ಮೂಲಕವಾಗಿ 30-31 ಏನು ಬರ್ತದೆ, ಮನುಷ್ಯ ಅವರು 31 ಬರ್ತದೆ, 31ನೇ ಶ್ಲೋಕದವರೆಗೂ ನಾವು ಒಂದು ಸಬ್ಜೆಕ್ಟ್ ಅನ್ನ ಮುಗಿಸ್ತಾ ಇತ್ತು. 32ನೇ ವಿಷಯಕ್ಕೆ ಬಂದಾಗ ಪೂರಾ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ. ಅಲ್ಲಿ ಚಿದಾಭಾಸ, ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಗೋಜೋ ಗೋಜು ಅದನ್ನು ಮುಗಿಸಿದ್ವಿ ಅಂತ ಅಂದ್ಕೊಂಡ್ವಿ. ಇದೀಗ ಬರ್ತದೆ ಮತ್ತೆ ಏನಿವೆ, ಇನ್ನೊಂದು ಟೈಮ್ ಅದೇ 31ಕ್ಕೆ 30ಕ್ಕಿದ್ದೀವಿ, 30 ಆಯ್ತು, 31ಕ್ಕೆ ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಶೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೇ, ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಶೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೇ. ಹೃದಯ ಗ್ರಂಥಿ ಭಿದ್ಯತಿ, ಕದಾ ಭಿದ್ಯತೆ, ಯದಾ ಪರಾ ಅವರೇ ದೃಷ್ಟಿ, ಪರ ಅವರೇ, ಪರ ಅಂದ್ರೆ ಹೆಚ್ಚಿನದು, ಅವರ ಅಂದ್ರೆ ಕಡಿಮೆ, ಪರ ಅವರ, ಇವು ಎರಡರ, ಇವು ಎರಡನ್ನೂ ಯಾವಾಗ ನಾವು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆಯೋ, ಅವ್ರು ಹೇಳ್ತಾರೆ ನದಿಯ ಆಚೆಯ ದಡ ಇದ್ರೆ ಪರ, ನದಿಯ ಆಚೆಯ ದಡ ಅದು ಪರ, ನದಿಯ ಈಚೆಯ ದಡ ಏನು ನಾವು ನಿಂತ್ಕೊಂಡಿವಿ ಇದು ಅವರ, ಗೊತ್ತಾಯ್ತಲ್ಲ. ನೀ ಅವರವನ್ನ ಬಿಡದ ಹೊರತು ಪರ ನಿನಗೆ ಪ್ರಾಪ್ತಿ ಆಗುವುದಿಲ್ಲ, ಅಂದ್ರೆ ಈ ದಡ ಬಿಡದ ಹೊರತು ಆ ದಡ ನಿನಗೆ ಸಿಗುತ್ತೆ. ಹೌದಾ? ಕರ್ಮಕಾಂಡದ ದಡ ನೀ ಬಿಡಬೇಕು, ಆವಾಗ ನಿನಗೆ ಜ್ಞಾನ ಪ್ರಾಪ್ತಿ ಸಾಧ್ಯ. ಈ ಕರ್ಮಕಾಂಡದ ದಡ ನೀ ಬಿಡಬೇಕು ಅಂತಂದ್ರೆ ಅದರ ಕ್ಷಣಿಕತೆ ನಿನಗೆ ಸ್ಪಷ್ಟ ಆಗ್ಬೇಕು, ಅದರಲ್ಲಿರುವಂತಹ ಎಂಪ್ಟಿನೆಸ್, ಹಲೋನೆಸ್, ಅದರ ಬಗೆಗಿರುವಂತಹ ಖೋಕಲ, ಅದ್ರ ಏನು ತಳ್ಳು, ಅದ ಕರ್ಮದ ತಳ್ಳುತನ, ಕರ್ಮಕಾಂಡದಲ್ಲಿಯ ತಳ್ಳುತನ ಏನಿದೆಯೋ ಅದು ನಿನಗೆ ಸ್ಪಷ್ಟ ಆಗ್ಬೇಕು. ಆವಾಗ ಒಂದು ಸುಂದರವಾದ ಶಬ್ದನ ಓದಿದೆ, ಬದಲಾಯಿಸುವುದು ಬದಲಾವಣೆ ಅಲ್ಲ, ಬದಲಾಯಿಸುವುದು ಬದಲಾವಣೆ ಅಲ್ಲ, ಬದಲಾಗುವುದು ಬದಲಾವಣೆ. ಏನು ಚಂದದ ನೋಡಿ, ಬದಲಾಯಿಸುವುದು ಬದಲಾವಣೆ ಅಲ್ಲ, ಬದಲಾಗುವುದು ಬದಲಾವಣೆ. ನೀನು ಬದಲಾಯಿಸ್ಲಿಕ್ಕೆ ಹೋಗ್ಬೇಡ, ಏನಾಗು, ನೀ ಬದಲಾಗ, ನೀ ಬದಲಾಗಿ ಎಲ್ಲ ತಾನೇ ಬದಲಾಗ್ತದೆ ಅಂತ. ಬಹಳ ಸುಂದರವಾದ ಓದಿದೆ ಈ ಸಾಯಂಕಾಲ, ಅದನ್ನು ನಿಮ್ಮೆದುರು ಇಟ್ಟೆ. ಈ ಟೆಕ್ನಿಕ್ ನೀವು ಉಪಯೋಗ ಮಾಡಬೇಕು. ನಿಮಗೆ ಯಾವುದು ಚಲೋ ಅನ್ನಿಸ್ತದೆ, ನಿಮಗೆ ಯಾವುದು ಸತ್ಯ ಅನ್ನಿಸ್ತದೆ, ನಿಮ್ಮ ಹೃದಯಕ್ಕೆ ಯಾವುದು ಸ್ಪಷ್ಟ ಅನ್ನಿಸ್ತದೆ, ಅದನ್ನು ಇನ್ನೊಬ್ಬರಿಗೆ ಹೇಳಿ. ಅದು ಉದಾಹರಣೆ ಇರ್ಬೋದು, ಅದು ಕಥೆ ಇರ್ಬೋದು, ಅದು ಘಟನೆ ಇರ್ಬೋದು, ಅದು ಇನ್ನೊಬ್ಬರಿಗೆ ಹೇಳಿ. ಹೇಳಿದಾಗ ಅದು ನಿಮ್ಮಲ್ಲಿ ಉಳಿತು. ಅನಿಸಿಯೂ ನೀವು ಇನ್ನೊಬ್ಬರಿಗೆ ಅದನ್ನು ಹೇಳದೆ ಹೋದರೆ ಸ್ವಲ್ಪ ದಿನಕ್ಕೆ, ಸ್ವಲ್ಪ ಗಂಟೆಗೆ, ಸ್ವಲ್ಪ ಸಮಯಕ್ಕೆ ಅದು ನಶಿಸು. ಆವಾಗ ನಿಮಗೂ ಸರಿಯಾಗಿ ಅರ್ಥ ಆಗಿಲ್ಲ, ಆಮೇಲೆ ಇನ್ನೊಬ್ಬರತ್ರ ಅದು ಉಳಿದಿಲ್ಲ. ಇಷ್ಟು ಒಳ್ಳೆ ವಿಚಾರವಾಗಿದ್ದರೂ ಕೂಡ ಈ ಟೆಕ್ನಿಕ್ಕನ್ನು ನಾನು 190 ಭಾಗ ಫಾಲೋ ಮಾಡ್ತೇನೆ. ಅದಕ್ಕೆ ಉಪನ್ಯಾಸದಲ್ಲಿ ಲೈವ್ ಎಕ್ಸಾಂಪಲ್ಸ್ ಜಾಸ್ತಿ ನಾನು ಇರ್ತವೆ, ಅದಕ್ಕಾಗಿ ನನಗೆ ಹುಡುಕಾಡಬೇಕಾಗಿಲ್ಲ, ಅವು ಇರ್ತಾಗ ತಾನೇ ಬರ್ತಿರ್ತಾವೆ ಅಷ್ಟೇ. ನೀವು ಆ ಟೆಕ್ನಿಕ್ಕನ್ನು ಫಾಲೋ ಮಾಡಬಹುದು ಬೇಕನ್ನಿಸಿದ್ರೆ. ನಿಮ್ಮದು ಬೇರೆ ಟೆಕ್ನಿಕ್ ಇದ್ರೆ ನನಗೆ ಕೊಡ್ರಿ, ಅವಶ್ಯಕತೆ ಇದ್ರೆ ನಾನು ತಗೊಳ್ತೀನಿ. ವಿದ್ಯತೆ ಹೃದಯ ಗ್ರಂಥಿ, ಅದ್ರ ಮೊದಲು ಪರ ಅವರೇ ತಸ್ಮಿನ್ ದೃಷ್ಟಿ. ಹೆಚ್ಚಿನದು ಕಡಿಮೆ ಇದು, ಈಚಿನದು ಆಚೆ ಇದು, ಇವುಗಳ ಸತ್ಯಾಸತ್ಯತೆಗಳನ್ನು ದೃಷ್ಟಿ. ಶಾಸ್ತ್ರವಿಹಿತವಾದ ಮಾರ್ಗದರ್ಶನದಲ್ಲಿ ಗುರುಗಳ ಆಶೀರ್ವಾದದಿಂದ, ಅನುಗ್ರಹದಿಂದ, ಕೃಪೆಯಿಂದ ನೀನು ಇದನ್ನು ಪಡೆದದ್ದೇ ಆದರೆ ಏನನ್ನ, ಹೆಚ್ಚಿನದು ಅಂದ್ರೆ ಏನು, ಕಡಿಮೆಯದು ಅಂದ್ರೆ ಏನು, ಈಚಿನದು ಅಂದ್ರೆ ಏನು, ಆಚೆಯದು ಅಂದ್ರೆ ಏನು, ಇವುಗಳ ವ್ಯತ್ಯಾಸ, ಆಮೇಲೆ ಇವುಗಳಲ್ಲಿ ಸತ್ಯತ ಏನು. ಈಚೆಯದು ಇದು ಕ್ಷಣಿಕ, ಆಚೆಯದು ಇದು ಶಾಶ್ವತ ಅನ್ನುವುದನ್ನು ಕಂಡು ಆಚೆಗೆ ನೀನು ಹೋಗುವ ಪ್ರಯತ್ನವನ್ನು ಮಾಡಿದ್ದಾದರೆ ಆವಾಗ ಆತ್ಮನ ಸಾಕ್ಷಾತ್ಕಾರ ನಿನಗಾಗ್ತದೆ. ದೃಷ್ಟಿ ಅಸ್ಯ ಇಂಥವನ, ಯಾವನಿಗೆ ಈ ಆತ್ಮನ ಸ್ಪಷ್ಟವಾಗಿದ್ದಾನೋ ಇಂಥವನ ಹೃದಯ ಗ್ರಂಥಿ ವಿದ್ಯತೆ. ಏನು ಹೃದಯ ಗ್ರಂಥಿ? ಅವಿದ್ಯಾ ಕಾಮ ಕರ್ಮ, ಅವಿದ್ಯಾ ಕಾಮ ಕರ್ಮ ಎನ್ನುವ ಹೃದಯ ಗ್ರಂಥಿಗಳು ವಿದ್ಯತೆ ಛಿದ್ರ ಛಿದ್ರವಾಗಿ ಹೋಗುತ್ತವೆ. ಮತ್ತೇನಾಗ್ತದೆ? ಸರ್ವ ಸಂಶಯ ವಿದ್ಯತೆ, ಎಲ್ಲ ಸಂಶಯಗಳು ಕತ್ತರಿಸಿ ಹೋಗುತ್ತವೆ. ಛಿದ್ಯಂತೆ, ಎಲ್ಲ ಸಂಶಯಗಳು ಛಿದ್ಯಂತೆ ಕತ್ತರಿಸಿ ಹೋಗುತ್ತವೆ. ಆಮೇಲೆ ಕರ್ಮಾಣಿ ಕ್ಷೀಯಂತೆ, ಕರ್ಮಗಳು ಇದ್ದಲ್ಲಿಯೇ ದಗ್ಧ ಬೀಜವಾಗಿ ಬಿಡುತ್ತವೆ. ಆಗಾಮಿ ಕರ್ಮಗಳು ಏನಾಗ್ತವೆ? ದಗ್ಧ ಬೀಜಗಳಾಗ್ತವೆ. ಪ್ರಾರಬ್ಧ ಕರ್ಮಗಳು ಕ್ಷೀಯಂತೆ, ಕರ್ಮಾಣಿ ಕ್ಷೀಯಂತೆ, ಕರ್ಮಾಣಿ ಕ್ಷೀಯಂತೆ ಪ್ರಾರಬ್ಧ ಕರ್ಮಗಳು ತಂಪಾಡಿ ತಾವು ಕ್ಷಯವಾಗಿ ಹೋಗ್ತವೆ. ಆಗಾಮಿ ಕರ್ಮಗಳು ಏನಾಗ್ತವೆ? ಆಗಾಮಿ ಕರ್ಮಗಳು ಅವು ದಗ್ಧ ಬೀಜದಂತೆ ಸುಟ್ಟು ಹೋಗುತ್ತವೆ. ಸಂಚಿತ ಕರ್ಮಗಳು ಏನಾಗ್ತವೆ? ಜ್ಞಾನ ಸಮಕಾಲದಲ್ಲಿಯೇ ಕರ್ತೃವಿನ ಅಭಾವದಿಂದಾಗಿ ಸಂಗ್ರಹ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ವಾಪಸ್ ಹೋಗ್ತದೆ, ಮಾಯೆಯಿಂದ ಬಂದಿತ್ತು ಮಾಯೆಗೆ ವಾಪಸ್ ಹೋಗ್ತದೆ. ಪರ್ಫಿಟ್ ಅಂತ ಕರೀತಾರೆ. ಸೊ ಹೋಲ್ ಮನಿ ಹೋಲ್ ಫಂಡ್ ಇಸ್ ಫಾರ್ಫಿಟೆಡ್. ಎಲ್ಲ ರಿಸರ್ವ್ ಬ್ಯಾಂಕ್ ಹೋಗ್ಬಿಡ್ತು. ರಿಸರ್ವ್ ಬ್ಯಾಂಕ್ ಯಾವುದು? ಕರ್ಮಕ್ಕೆ ರಿಸರ್ವ್ ಬ್ಯಾಂಕ್ ಯಾವುದು? ಮಾಯ. ಕರ್ಮದ ರಿಸರ್ವ್ ಬ್ಯಾಂಕ್ ಯಾವುದು? ಮಾಯ. ಮಾಯೆಗೆ ಹೋಗ್ಬಿಡ್ತು. ಸೊ ಹೀಗೆ ಛಿದ್ಯಂತೆ ಕ್ಷೀಯಂತೆ ಚಾಚೆ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಅಂದ್ರೇನು? ಪರ ಅವರಗಳ ಆಚೆಗೆ ಇರುವಂತಹ ಆತ್ಮತತ್ವವನ್ನು ಕಂಡದ್ದೇ ಆದರೆ, ಆತ್ಮತತ್ವವನ್ನು ತಾನೇ ಎಂದು ತಿಳಿದಿದ್ದೇ ಆದರೆ, ಆತ್ಮಸ್ವರೂಪನಾಗಿ ನಿಂತಿದ್ದೇ ಆದರೆ, ವಿದ್ಯತೆ ಹೃದಯ ಗ್ರಂಥಿಗೆ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಚೆ ಕರ್ಮ. ಮೂರು ಬಂದ್ವಿ ನೋಡ್ರಿ. ಏನೇನು ಬಂದ್ವಿ ಅಲ್ಲಿ? ಪ್ರಾರಬ್ಧ, ಸಂಚಿತ, ಆಗಮ. ಇವುಗಳಿಂದ ಇವನು ಮುಕ್ತನಾಗುತ್ತಾನೆ. ಅವಚ್ಛಿನ್ನಶ್ಚಿದಾಭಾಸ ತೃತೀಯಸ್ಯ ಪ್ರಕಲ್ಪಿತಃ. ತೃತೀಯ ಸ್ವಪ್ನ ಕಲ್ಪಿತಃ ವಿಜ್ಞೇಯ ತ್ರಿವಿಧೋ ಜೀವಃ ತತ್ರಾದ್ಯ ಪಾರಮಾರ್ಥಿಕಃ. ಹೊಸ ಸಬ್ಜೆಕ್ಟ್ ನಾಳೆ. ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾಧಿಕ. ವೆರಿ ಇಂಟ್ರೆಸ್ಟ್. ಚೆನ್ನಾಗಿ.